ಬಳಕೆಯಲ್ಲಿ ಇಲ್ಲಿ ಹೇಳಿದರೆ ನಾವು ಈ ಕಡೀರು ಅಂತ ಹೇಳ್ತೇವೆ, ನಮ್ಮಲ್ಲಿ ಬೇಕಾದಷ್ಟು ಸಿಗುತ್ತೆ ಕಡೀರು, ನಾವು ಬಲ ಅಂತ ಹೇಳ್ತೇವೆ, ಅದು ಅದರಷ್ಟಕ್ಕೆ ಬೆಳೀತದೆ. ಅದು ನಾವು ಈ ಬಲಾರಿಷ್ಟ ಲವಂಗ ವಿಶೇಷವಾದಂತಹ ಆರೈಕೆ ಹೌದು ಹೌದು, ಬೇಕಾ? ಬೇಡವೇ ಬೇಡ, ಅದು ಹೋಗೋ ಇವ ನೀರು ಕೂಡ ಬೇಡ ಅದಕ್ಕೆ. ಅದು ಯಾವುದಕ್ಕೆ ಉಪಯೋಗ? ಅದು ಮೇಯ್ನ್ ಬಲಾರಿಷ್ಟದಲ್ಲಿ ಯೂಸ್ ಮಾಡ್ತಾರೆ ನಮ್ಮಲ್ಲಿ ಬಲಾರಿಷ್ಟ, ಮತ್ತು ಬೇರೆ ಬೇರೆ ಇದೆ, ಫೇಮಸ್ ಆಗಿರುವಂಥದ್ದು ಬಲಾರಿಷ್ಟ ಅಂತ ಹೇಳಿ. ತುಳಸಿ ಸಹ ಹಾಗೆ ಇರ್ಬೋದು ತುಳಸಿ ಅನ್ಸುತ್ತೆ. ತುಂಬ ಅಷ್ಟಿಲ್ಲ, ಬಿಲ್ವ ಆಗುತ್ತೆ, ಓಹೋ, ಬಿಲ್ವಪತ್ರೆ, ಆಮೇಲೆ ಇಲ್ಲಿ ಕರಾವಳಿ ತನ್ನಿಂತಾನೇ ಆಗುವಂಥದ್ದು ಕದಿರ. ಈಗ ಬೆಳೆಸ್ತಿದ್ರೆ ಯಾವುದು ಬೆಳೆಸಬಹುದು ಸುಲಭವಾಗಿ ಬೆಳೆಯುವಂಥದ್ದು? ಸುಲಭವಾಗಿ ನಿಮಗೆ ಮತ್ತೆ ಅಷ್ಟು ಸುಲಭ ಅಂತ ಇಲ್ಲ ಕೃಷಿ ಹೇಳುವಾಗ, ಅದು ಮತ್ತೆ ಹವಾಮಾನ ಹವಾಮಾನ ವೈಪರೀತ್ಯ. ವೈಪರೀತ್ಯ ಮತ್ತೆ ಈ ಕ್ರಿಮಿಕೀಟ ಅದು ಇದೆಲ್ಲ ಆಗುವ, ನಾವು ನೋಡದೇ ಇದ್ರೆ ನಮಗೆ ಅದು ಅಷ್ಟು. ನಮಗೆ ಅರಸಿನ ಕೃಷಿ ಮಾಡ್ತಾರೆ, ಕಸ್ತೂರಿ ಅರಸಿನ ಮಾಡ್ತಾರೆ, ಈ ಕಪ್ಪು ಅರಸಿನ ಅಂತ ಸ್ವಲ್ಪ ಅದೀಗ ನಾನು ಶುರು ಮಾಡಿದ್ದೇನೆ. ಅದು ಕಾಲಿ ಸ್ವಲ್ಪ ಇದು ಪ್ರಸಿದ್ಧಿ ಪ್ರಸಿದ್ಧಿ ಆಗ್ತದೆ, ಕಾಲಿ ಹಲ್ದಿ ಅಂತ ಹೇಳ್ತಾರೆ, ಬ್ಲ್ಯಾಕ್ ಟರ್ಮರಿಕ್. ಯಾವುದಕ್ಕೆ ಸಾಬೂನಲ್ಲಿ ಉಪಯೋಗಿಸ್ತಾರೆ? ಅದು ಈ ಕೆಲವು ಈ ಸೌಂದರ್ಯವರ್ಧಕ ಹೀಗೆ, ಮತ್ತೆ ಹರ್ಬಲ್ ಆಗಿ ಇದೆ, ಮೆಡಿಸಿನ್ ಆಗಿ ಅಂಥದ್ರಲ್ಲಿ ಜಾಸ್ತಿ ಇದೆ. ನೀವು ಈಗ ನಿಮ್ಮ ತೋಟದಲ್ಲಿ ಯಾವೆಲ್ಲ ಗಿಡಗಳನ್ನು ಬೆಳೆಸ್ತಾ ಇದ್ದೀರಿ ಅಲೋವೆರಾ ಅಲ್ಲದೆ? ಅದು ಮಾರುಕಟ್ಟೆಗೆ ಅಂತ ಅಲ್ಲ, ನಾನು ತುಂಬ ಬೆಳೆಸಿದ್ದೇನೆ, ಒಂದು 200-300 ಬಗೆ ಇದೆ. ತುಂಬ ಅದರಲ್ಲಿ ಹೆಚ್ಚಾಗಿರುವಂತದ್ದು ಒಂದು ಹೇಳ್ಬೋದಾ? ಒಂದು ಸಣ್ಣ ಗಿಡ ಇದೆ, ಅದು ರಾಮನಾಮ ಪಚ್ಚ ಅಂತ ಹೇಳ್ತಾರೆ, ಅದಿಲ್ಲೆಲ್ಲ ಅವೈಲೇಬಲ್ ಇಲ್ಲ. ಎಲ್ಲಿಂದ ತರಿಸ್ತೀರಿ? ಟೆಲಿಗ್ರಾಫ್ ಪ್ಲಾಂಟ್ ಅಂತ ಅದಕ್ಕೊಂದು ಹೆಸರಿದೆ, ಅದು ನಮಗೆ ಕೇರಳ ಸೈಡಿಂದ ಕೊಂಡ್ಬಂದು, ತ್ರಿಶೂರ್ ಸ್ವಲ್ಪ ಸೈಡ್ ಕೇರಳದಲ್ಲಿ ಹೆಚ್ಚು ಹೆಚ್ಚಾಗಿದೆ. ಅದೇ ಅದೇ, ಇವಾಗ ನೀವು ಅಲೋವೆರಾ ಅಂತ ಹೇಳಿದ್ರೆ ಲೋಳೆ ಸರ, ಅದು ಮಾಡಲಿಕ್ಕೆ ಒಂದು ಏನಾದರೂ ಕಾರಣ ಇದೆಯಾ? ಅಲೋವೆರಾ ಅಂತೇಳಿ ನಾವು ನಮ್ಮಲ್ಲಿ ಒಂದು ಕ್ಲಾಸಿಕಲ್ ಪ್ರಿಪರೇಷನ್ ಇದೆ, ಕುಮಾರಿ ಆಸವ ಅಂತ ಹೇಳಿ, ಕುಮಾರಿ ಹೇಳಿದರೆ ಅಲೋವೆರಾದ ಸಂಸ್ಕೃತ ಹೆಸರು. ಅದು ನಾವು ದೊಡ್ಡ ಮಟ್ಟಿಗೆ ಮಾಡಿದ್ದೇವೆ, ನಾವು ಒಂದು 5 ವರ್ಷ ಅದರ ಒಂದು ನಾವು ಡ್ರಮ್ ಲೆಕ್ಕದಲ್ಲಿ ಮಾಡೋದು, ಒಂದು 200 ಲೀಟ್ರ್ ಅಂಥದ್ದೊಂದು ಸಾಧಾರಣ ಒಂದು 10-15 ಡ್ರಮ್ ನಾವು ತಯಾರು ಮಾಡಿದ್ದೇವೆ, ಹೆಚ್ಚಾಗಿ ಅದಕ್ಕೆ ಬಳಕೆ ಮಾಡಿದ್ದು. ಅದು ಕುಮಾರಿ ಆಸವ ಅಂದರೆ ತುಂಬ ಒಳ್ಳೊಳ್ಳೆ ಹಳೆ ಕಾಯಿಲೆಲ್ಲ ಉಪಯೋಗ ಇದೆ, ನಾವು ಅರಿಷ್ಟ ಅಂತ ಹೇಳ್ತೇವಲ್ಲ ಹಾಗೆ ಒಂದು ಆಸವ ಅಂತೇಳಿ ಬರುತ್ತೆ. ಸ್ವಲ್ಪ ಪ್ರಿಪರೇಷನ್ ಮೆಥಡ್ ಬೇರೆ, ಆಸವ ಆಸವ ಕುಮಾರಿ ಆಸವ ಹಾಗೆ, ಅದು ಕೆಲವು ಅಪರೂಪದ ಕೆಲವು ಕಾಯಿಲೆಗಳಿಗೆಲ್ಲ ಉಪಯೋಗ ಆಗುತ್ತೆ, ಹಾಗೆ ನಮಗೆ ತುಂಬ ಬಳಕೆ ಇದೆ, ಹಾಗೆ ನಾವು ಮಾಡಿದ್ದೇವೆ. ಮತ್ತೆ ಸಣ್ಣ ಮಟ್ಟಿಗೆ ಎಣ್ಣೆಲೆಲ್ಲ ಯೂಸ್ ಮಾಡ್ತೇವೆ, ಕುಮಾರಿ ತೈಲ ಹೀಗೆ. ಮತ್ತು ನಾವೀಗ ರಕ್ತವಾಳ ಅಂತೇಳಿ ಮಾಡ್ತೇವೆ, ಅದರಲ್ಲಿ ಇದರ ಬಳಕೆ ಇದೆ, ನಾವಷ್ಟು ಮಾಡಲಿಲ್ಲ ಅದು. ಮತ್ತೆ ಇನ್ನೊಂದು ತೈಲ ಇದೆ ನಮ್ಮಲ್ಲಿ, ನಿಮ್ಮಲ್ಲಿ ಉತ್ಪಾದಕ ಘಟಕ ಇದೆ, ನಾವೊಂದು 50 ಬಗೆ ಉತ್ಪಾದನೆ ಮಾಡ್ತೇವೆ ನಮ್ಮ ಕ್ಲಿನಿಕ್ ಅಲ್ಲೇ, ನಾವು ಪೇಷಂಟ್ ಗಳಿಗೆ ಬಳಸಲಿಕ್ಕೆ, ಹೊರಗಡೆ ವ್ಯಾಪಾರ ಇಲ್ಲ, ಅದು ಕ್ಲಾಸಿಕಲ್ ಜಾಸ್ತಿ ನಮ್ಮ ಗ್ರಂಥದಲ್ಲಿ ಇರುವಂತದ್ದೇ. ಇದು ಈ ಅಲೋವೆರಾ ಯಾವ ರೀತಿ ಅದನ್ನು ಮಾಡಿದ್ರಿ ಅಂದ್ರೆ ಎಷ್ಟು ಜಾಗದಲ್ಲಿ ಮಾಡಿದ್ದ ಅಥವಾ ಈ ಸಾಲುಗಳನ್ನು ತೆಗೆದು ಮಾಡಿದ್ದ? ಅದೇ ಸಾಲು ಸಾಲಾಗಿ ಮಾಡಿದ್ದೆ ನಾನು, ಅದು ಒಂದು 1/2 ಎಕರೆಯಲ್ಲಿ ಮಾಡಿದ್ದೇನೆ, ಒಂದು 10,000 ಪ್ಲಾಂಟ್. ಸಣ್ಣ ಗಿಡ ಕೂಡ ಮಾರಾಟ ಮಾಡಿದ್ದೇವೆ ನಾವು, ಪೇಟೆಯಲ್ಲಿ ಕೊಂಡೋಗಿ ಅಲ್ಲಿ ಇಟ್ಟು, ಒಂದು ಗಿಡಕ್ಕೆ 20 ರೂಪಾಯಿ 25 ರೂಪಾಯಿ, ಸಣ್ಣ ಸಣ್ಣ ಗಿಡಗಳನ್ನು ಬೇಡಿಕೆ ಇತ್ತು, ತುಂಬ ಬೇಡಿಕೆ ಇತ್ತು. ಮತ್ತೆ ಮತ್ತೆ ಹೇಳಿದ್ರೆ ನಮಗೆ ಕೆಲಸ ತುಂಬ ಒತ್ತಡ ಆಗುತ್ತೆ, ತುಂಬ ನಮಗೆ ಅದು ನಮ್ಮ ಕೆಲಸಗಳೊಟ್ಟಿಗೆ. ಇದು ನಾಟಿ ಕ್ರಮ ಹೇಗೆ? ಅದು ನಾಟಿ ಹೇಳಿದ್ರೆ ಅದರಲ್ಲಿ ನೀರು ನಿಲ್ಲದ ಜಾಗ ಆಗ್ಬೇಕು, ನೀವು ಅದು ಸ್ವಲ್ಪ ಸ್ಲೋಪ್ ಇದ್ರೆ ಒಳ್ಳೇದು, ಈಗ ಯಾಕೆ ಹೇಳಿದ್ರೆ ಅದು ನೀರು ಹರಿದು ಹೋಗುವ ಜಾಗ ಆಗ್ಬೇಕು, ಲೆವೆಲ್ ಜಾಗದಲ್ಲಿ ಅಂದ್ರೆ ನೀರು ನಿಂತರೆ ಅದು ನಮ್ಮ ಕಡೆ ಮಳೆ ಜಾಸ್ತಿ, ಮಳೆ ಕಡಿಮೆ ಇರಲ್ಲ ತಂದ್ರೆ ನೀರು ಅಂದ್ರೆ ಇದರ ಇದು ಸೂಕ್ತವಾದ ಕಾಲ ಮಳೆ ನಿಂತ ಮಳೆ ನಿಂತ ನಂತರ ಸ್ವಲ್ಪ. ಹಾಗಿದ್ರೆ ಅದು ಈಗ ಒಂದು ಸಣ್ಣ ಗಿಡ ನೆಟ್ಟು ಎಷ್ಟು ಸಮಯದಲ್ಲಿ ನಮಗೆ ಅದನ್ನು ತೆಗಿಬಹುದು? ಅದೊಂದು 6 ತಿಂಗಳಲ್ಲಿ ಬರ್ತದೆ. ಸರಿ ಆಗ್ತದೆ, ಅದು ಮಳೆ ನಿಂತು ಒಂದು ಸ್ವಲ್ಪ, ಮತ್ತೆ ಅದರ ಲೀಫ್ ದೊಡ್ಡಾಗ ಕಾದ್ರೆ ನಮಗೆ ಮತ್ತೆ ಸ್ವಲ್ಪ ಇದೆಲ್ಲ ಕೊಡ್ಬೋದು ಗೊಬ್ಬರ ಎಲ್ಲ. ಮತ್ತೆ ಸ್ವಲ್ಪ ಈಗ ವೀಡ್ ಮ್ಯಾಟಲ್ ಹಾಕ್ತಾರೆ, ಈಗ ಕುಳಿಯದಾಗಲಿ ಕೆಲವು ಕಡೆ ಅದು ಮಾಡ್ತಾರೆ, ಮತ್ತೆ ಹುಲ್ಲು ಬಾರದಾಗ ಹುಲ್ಲು ಬಾರದಾಗ ವೀಡ್ ಮ್ಯಾಟಲ್ ಹಾಕಿ ಮಾಡಿದ್ರೆ ಸ್ವಲ್ಪ ಅದರ ಲೈಫ್ ಅದರ ರೋಗ ಎಲ್ಲ ಕಡಿಮೆ ಇರುತ್ತೆ. ಅದಕ್ಕೆ ಈಗ ಅದರಲ್ಲಿ ನೀರಿನಂಶ ಹೆಚ್ಚಿರುವ ಕಾರಣ ಬಹುಶಃ ನೀರು ಸ್ವಲ್ಪ ಸಾಕು. ಅದೇ ಅದೇ ಅದೇ, ಹೇಗೆ ಎಷ್ಟು ಸಮಯ ಅಂದ್ರೆ ಅದು ವಾರಕ್ಕೊಂದು 2 ನೀರು ಕೊಟ್ಟರೆ ಸಾಕು, 2 ನೀರು ಗೊಬ್ಬರ ಏನಾದ್ರೂ, ಗೊಬ್ಬರ ಲೈಟ್ ಆಗಿ ಏನಾದರೂ ಸಾವಯವ ಗೊಬ್ಬರ ಸಾಕಾಗ್ತದೆ, ನಾವು ಅದಕ್ಕೆ ಹೆಚ್ಚಾಗಿ ಅಂದ್ರೆ ಈಗ ನೀರು ಕೊಡುವ ಮೊದಲು ಹಾಕಿಬಿಡ್ಬೇಕು. ವಾರಕ್ಕೆ ಮುಂದೆ 2 ಸಲ ನಾವು ಲಿಕ್ವಿಡ್ ರೂಪದಲ್ಲಿ ಕೊಡ್ತಾ ಇದ್ದೆವು, ಓಹೋ, ನಮ್ಮಲ್ಲಿ ಡ್ರಿಪ್ ಎಲ್ಲ ಇತ್ತು, ಡ್ರಿಪ್ ಸಿಸ್ಟಮ್ ಹಾಗೆಲ್ಲ. ಇವಾಗ ನಾವು ಸುಲಭದಲ್ಲಿ ಈ ಬುಡ ಕೊಂಡೋಗಿ ಹಾಕೋದು ತುಂಬ ಕೆಲಸ ಆಗ್ತದೆ, 10,000 ಗಿಡಗಳು ಹಾಗೆ, 10,000 ನಾವು ಸ್ಪ್ರೇಯೇ ಕೊಡ್ತಿದ್ದೆವು, ನಮ್ಮಲ್ಲಿ ಸ್ಪ್ರೇ ಇತ್ತು, ರೈನ್ ಸ್ಪ್ರೇ ಹೇಳಿತ್ತು, ಬುಡ ಅದು ಇಡೀ ತಟ್ಟೆಗೆ ಬೀಳ್ತದೆ. ನೀವದು ನೀರಾವರಿ ಅಂತ, ಹನಿ ನೀರಾವರಿಯ? ಅದು ನಾವು ಒಂದು ರೈನ್ ಸಿಸ್ಟಮ್, ಒಂದು ರೈನ್ ವಾಟರಿಂಗ್ ಅಂತ, ರೈನ್ ಇರಿಗೇಷನ್ ಅಲ್ಲಿ ಉಂಟು, ಈ ಮಳೆ ನೀರಲ್ಲ, ಅದೊಂದು ಇದರಾಗಿ ನಮ್ಮ ಸ್ಪ್ರಿಂಕ್ಲರ್ ಸಿಸ್ಟಮ್ನಾಗೆ ಪೈಪ್ ಸಿಸ್ಟಮ್, ಅದರಲ್ಲಿ ಇದು ಮಳೆ ಬಂದಾಗ ನೀರು ಬರ್ತದೆ, ಡ್ರಿಪ್ ಇರಿಗೇಷನ್, ರೈನ್ ಡ್ರಿಪ್ ಅಂತ ಹೇಳ್ತೇವೆ ಅದಕ್ಕೆ. ರೈನ್ ಮುಂಚೆ ಉಂಟು, ಹೆಚ್ಚಿನವರಿಗೆ ಗೊತ್ತಿಲ್ಲ, ಅದು ಚಾಲ್ತಿಲ್ಲ, ಅದು ತುಂಬ ಸುಲಭ ಆಗುತ್ತೆ ನಮಗೆ, ಇಂಥ ಕೃಷಿಗಳಿಗೆಲ್ಲ ಅದೇ ಒಳ್ಳೇದು. ಏನಾಗುದಿಲ್ಲ ಏನಾಗುದಿಲ್ಲ, ಅದು ತುಂಬ ಹನಿ ಹನಿಯಾಗಿ ಬೀಳುದು, ರೈನ್ ಡ್ರಿಪ್ ಇರಿಗೇಷನ್ ಅಂತ ಅದಕ್ಕೆ ಹೇಳುದು. ಬಹುಶಃ ಇದರಲ್ಲಿ ನೀರಿನ ಬಹಳ ಕಡಿಮೆ, ಬಳಕೆ ಕೂಡ ವೇಸ್ಟ್ ಆಗುದಿಲ್ಲ, ಎಷ್ಟು ಬೇಕು ಅಷ್ಟೊಂದು 1/2 ಗಂಟೆ ಹಾಕಿ. ಇದಕ್ಕೆ ಗೊಬ್ಬರ ಅಂತ ಹೇಳಿದ್ರೆ ನಮ್ಮ ಗೊಬ್ಬರ ಸಾವಯವ ಸಾಕಾಗುತ್ತೆ ಏನಾದರೂ. ಇದರ ಎಲೆಗಳು ದಪ್ಪಾಗಿ ಬರಬೇಕಿದ್ರೆ ಬೇರೆ ಏನಾದರೂ ವಿಧಾನ ಇದೆಯಾ? ಅದೇ ಸ್ವಲ್ಪ ನಾವು ಬೇಸಿಗೆಯಲ್ಲಿ ನೀರು ಕೊಡಬೇಕು, ಬೇಸಿಗೆಯಲ್ಲಿ ಅದಕ್ಕೆ ಅದು ಡ್ರೈ ಆಗದಾಗೆ. ಗೊಬ್ಬರ ಏನೇ ಅಥವಾ ನಿಮಗೆ ಬೇಕಾದ ಎನ್ ಪಿ ಕೆ ಕೊಡ್ಬೋದು ಲೈಟ್ ಡೋಸಲ್ಲಿ, ನಮ್ಮದೇ ಸಾಕಾಗ್ತದೆ. ಯಾವುದಾದ್ರೂ ಈ ದನದ ಯಾವುದು ಗೊಬ್ಬರ, ಸಗಣಿ ಹುಡಿ, ಸಗಣಿ ಹುಡಿ ಗೊಬ್ಬರ ಬೇಡ, ಸಗಣಿ ಹುಡಿ ಹಾಗೇನಾದ್ರು ಸಿಗ್ತದೆ ಈಗ ಸಣ್ಣ ಮಟ್ಟಿಗೆ. ಇದರಲ್ಲಿ ಇವಾಗ ಈ ಅಲೋವೀರದಲ್ಲಿ ಇದರ ನಾಟ್ಯ ಕ್ರಮ ಹೇಳಿದ್ರೆ ಎಷ್ಟು ಸಮಯ? ಒಂದು 6 ತಿಂಗಳು ಅಂತ. 6 ತಿಂಗಳು. ಇದರ ಕಟಾವು ಮಾಡುದು ಯಾವ ರೀತಿಯಲ್ಲಿ ಕಟಾವು ಮಾಡಿದ್ರೆ? ಅದರ ಲೀಫ್ ಬರುತ್ತೆ, ಅದರ ಲೀಫ್ ಅನ್ನು ಅದರ ಬುಡದಿಂದ ನಾವು ತುಂಡು ಮಾಡಿ ತೆಗೆಯೋದು, ಮತ್ತೆ ಪುನಃ ಗ್ರೋತ್ ಆಗುತ್ತೆ. ಅಂದ್ರೆ ಇವಾಗ ಅದು ಗ್ರೋತ್ ಆಗುದು ಅಂದ್ರೆ ಮಳೆಗಾಲದಲ್ಲಿ ಎಂತ ಆಗುದಿಲ್ಲ ಅದು, ಹಾಗೆ ಅದು ಮತ್ತೆ ಅದರ ಬುಡದಲ್ಲಿ ಗಿಡವು ಬರುತ್ತೆ, ಅದನ್ನು ತೆಗೆದು ಮತ್ತೆ ಬುಡದಲ್ಲಿ ಅದರ ಬುಡದಲ್ಲಿ ಅದು ತಾನಾಗಿ ಬರುತ್ತೆ. ಮತ್ತೆ ಬೇರೆ ಮಾಡ್ಬೇಕು, ಬೇರೆ ಮಾಡ್ಬೇಕು ಅಂತಿಲ್ಲ. ಒಂದು ಬುಡದಿಂದ 10 ಬುಡ ಬರುತ್ತೆ, 10 ಗಿಡ ಹೇಳಿದ್ರೆ ಅದರ ಪಿಳ್ಳೆ, ಅದರ ಗಡ್ಡೆ ಅಂತ ಹೇಳುದು. ಆಕ್ಚುಲಿ ಅದು ಬೇರಲ್ಲ, ಗಡ್ಡೆ ಹೆಚ್ಚಾಗಿ, ಗಡ್ಡೆಯಿಂದ ಪುನಃ ಗಿಡ ಬರುತ್ತೆ. ಈಗ ಅದರ ಬೇರಿನ ಉಪಯೋಗ ಏನಂದ್ರೆ? ಬೇರಿನ ಉಪಯೋಗ ಭಾರಿ ಕಡಿಮೆ ನಮಗೆ ಲೀಫ್, ಮತ್ತೆ ಅದರ ಜೆಲ್. ಅಂದ್ರೆ ಮುಂದಿನ ಕೃಷಿಗೆ ಬೇಕಿದ್ರೆ ಮಾಡ್ಬೋದು, ಮಾಡ್ಬೋದು. ನೀವು ಮಾರುಕಟ್ಟೆ ನೋಡಿ ಶುರು ಮಾಡ್ಬೇಕು. ನಮಗೆ ನಮ್ಮ ನಮ್ಮದೇ ಮಾರುಕಟ್ಟೆ ಇದೆ, ನಮ್ಮ ನಾವೇ ತಯಾರಿ ಮಾಡುವಾಗ, ಇಲ್ಲದ್ರೆ ಸ್ವಲ್ಪ ಮಾರುಕಟ್ಟೆ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ನಾವು ಹೋಗಿ ಕೇಳುವಾಗ ರೇಟ್ ತುಂಬಾ ಕಡಿಮೆ ಹೇಳ್ತಾರೆ, ಅವಾಗ ನಮಗೆ ನಮ್ಮ ಅಸಲು ಬರಬೇಕಲ್ಲ. ಅದು ಹೊಸಬರು ಹೋಗುವ ಹಾಗೆ ಮಾಡ್ತಾರೆ. ಇವಾಗ ನೀವು ಮೊದಲ ಬಾರಿ ಮಾಡಿದಾಗ ಅಂದ್ರೆ ಈಗ ನೀವು 1/2 ಎಕರೆಯಲ್ಲಿ ಹಾಕಿದ್ದು ಅಂತ ಹೇಳಿದ್ರೆ ಮೊದಲ ಬಾರಿ ಎಷ್ಟು ಮಾಡಿದ್ರಿ? ಮೊದಲ ಬಾರಿ ಶುರು ಮಾಡಿದ್ದಾನೆ, ಅದನ್ನೇ ನಾವು ಇದು ಕಂಟಿನ್ಯೂ ಮಾಡಿಕೊಂಡು ಹೋಗ್ತದೆ. ಈಗ ನೀವು ಹೊಸದಾಗಿ ಅಲ್ಲಿ ಇಲ್ಲ, ಮಾಡಲಿಲ್ಲ ಮಾಡಲಿಲ್ಲ ಮಾಡಲಿಲ್ಲ. ಅದರಲ್ಲೇ ಬರುತ್ತೆ, ಅದರ ಬುಡದಲ್ಲಿ 10 ಗಿಡ ಬಂದ್ರೆ ನಮಗೆ ಅದೇ ತುಂಬಾ ಲಾಭ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಒಮ್ಮೆ ಇರುತ್ತೆ, ಅದರಲ್ಲೇ ಗ್ರೋತ್ ಆಗಿದೆ, ಅದನ್ನೇ ನಾವು ಬೆಳೆದಕ್ಕೆ ಬಿಡುತ್ತೆ. ಇವಾಗ ನಾನು ಕೇಳುದು, ಮೊದಲ ಬಾರಿಗೆ ಮಾಡಿದಾಗ ಅದರ ಎಲೆಗಳು ದಪ್ಪ ಬಂದಿರಬಹುದು. ಇವಾಗ ಅದೇ ಮತ್ತು ಈಗ ನಾನು ಅದನ್ನ ನಿಲ್ಲಿಸಿದೆ, ಒಂದು 5 ವರ್ಷ ನನಗೆ ಒಂದು ತುಂಬಾ ಅದರ ಲಾಭಾಂಶ ಸಿಕ್ಕಿ ಆಯ್ತು. ಹಾಗೆ ನಾನು ಈಗ ಇನ್ನು ಬೇರೆ ಆದ ಜಾಗದಲ್ಲಿ ಬೇರೆ ಒಂದು ತಯಾರಿಯಲ್ಲಿ ಇದ್ದೇನೆ, ಹಾಗೆ ಅದೊಮ್ಮೆ ತೆಗ್ದಾಯ್ತು. ಈಗ ಇದುವೇ ಅಲೋವೆರಾವೇ? ಅಲ್ಲ ಬೇರೆ. ಏನು ಮುಂದಿನ ನಿಮ್ಮ ಯೋಜನೆ? ಕೃಷಿ ಮಧ್ಯ ಅಲ್ಲ, ಅಲ್ಲಿ ನಾನು ಬಿಲ್ಡಿಂಗ್ ಏನಾದ್ರು ಹಾಕಿ ನಾವು ಈಗ ನಿಮ್ಮ ವೈದ್ಯಕೀಯ ಹೌದು ಸಂಬಂಧಪಟ್ಟ ಮಾಡುವಾಳಿದ್ದೇನೆ, ಬೇರೆ ಜಾಗ ಇಲ್ಲ ಹಾಗೆ ಅದನ್ನು ಮಾಡಿ ಮಾಡ್ಬೋದು. ಅಲೋವೆರಾ ಕೃಷಿ ನಿಮಗೆ ಮಾರುಕಟ್ಟೆ ಹಿಡಿದು ಮಾಡಬೇಕು. ಡಾಕ್ಟರ್, ಇವಾಗ ನೀವು ಮೊದಲ ಬಾರಿ ಮಾಡಿದಾಗ ನಿಮ್ಗೆ ಎಷ್ಟು ಖರ್ಚು ಆಯ್ತು ಇದಕ್ಕೆ? ಮೊದಲ ಬಾರಿ ಹೇಳಿದ ಅದು ಒಂದು ಬೇಬಿ ಪ್ಲಾಂಟ್ ಅನ್ನು ಅವುಗ ಆ ಟೈಮಲ್ಲಿ ನಮಗೆ ಒಂದು 6-7 ರೂಪಾಯಿ ಕೊಡ್ತಿದ್ರು. ಅಂದ್ರೆ ಈ ಬೇಬಿ ಪ್ಲಾಂಟ್ ಅನ್ನು ನೀವು ಮಾರುಕಟ್ಟೆಯಲ್ಲಿ? ಹೌದು, ತರದು ಅವರು ಲೋಡ್ ಅವರು ಮಾಡಿ ಹೋಗ್ತಾರೆ, ನಾವು ಆರ್ಡರ್ ಮಾಡಿದ್ರೆ ಅವರು ತಂದು ಇಳಿಸಿ ಹೋಗ್ತಾರೆ. ನಿಮ್ಮ ಇದನ್ನು ಮಾರುಕಟ್ಟೆಯಲ್ಲಿ ಗಿಡಗಳನ್ನು ಸಣ್ಣ ಪಿಳ್ಳೆಗಳನ್ನು ಮಾರಾಟ ಮಾಡುವಾಗ ಅವಾಗ ತೊಂದರೆ ಇಲ್ಲ ನಮಗೆ, ನಾವು ನಮ್ಮ ಬಜೆಟ್ ಲೋಕಲ್ ಒಂದು 2-3 ಅಂಗಡಿ ಇಟ್ಟಿದ್ದೇವೆ, ಒಂದು 25 ರೂಪಾಯಿಗೆ ಒಂದು ಪ್ಲಾಂಟಿಗೆ ಹೋಗ್ತದೆ. ಬೇಡಿಕೆ ತುಂಬಾ ಇತ್ತು. ಬೇಡಿಕೆ ಇತ್ತು ತುಂಬಾ ನಮಗೆ, ಅದ್ರಲ್ಲಿ ನಾವು ಸರಿಯಾಗಿ ಹೇಳಿದ್ರೆ ಒಂದು ಒಳ್ಳೆ ಮೊತ್ತ ನಮಗೆ ಅದರಲ್ಲಿ ಗಿಡದಲ್ಲೇ ಬಂದಿದೆ, ಒಂದು 2 ಲಕ್ಷದ ಅಂದಾಜು ನಮಗೆ ಅದು ಅದರಲ್ಲೇ ಬಂದಿದೆ. ಮತ್ತೆ ನಮ್ಮ ಮಧ್ಯಾಹ್ನದ ಬೇರೆ. ಇವಾಗ ನಿಮ್ಮ ಉತ್ಪಾದಕ ಘಟಕಕ್ಕೆ ಬಂದ್ರೆ ಅದರಲ್ಲಿ ಯಾವೆಲ್ಲ ರೀತಿಯ ಆಯುರ್ವೇದಿಕ್ ಔಷಧಿಗಳನ್ನು ತಯಾರು ಮಾಡ್ತಾ ಇದ್ದೀರಿ? ಅದೇ ಶ್ರೀದುರ್ಗ ಫಾರ್ಮಸಿ ಹೇಳುದು ನಮ್ಮ ಒಂದು ಇದರ ಫಾರ್ಮಿನ ಹೆಸರು. ಸಣ್ಣ ಮಟ್ಟಿಗಿದೆ, ನಾವು ಅದು ಹೊರಗಡೆ ಮಾರ್ಕೆಟಿಂಗ್ ಇಲ್ಲ, ನಮ್ಮ ಸ್ವಂತ ಬಳಕೆ, ಈಗ ನಮ್ಮಲ್ಲಿ ಬರೋ ರೋಗಿಗಳಿಗೆ ಮಾತ್ರ. ಅಲ್ಲಿ ಒಂದು 50 ಬಗೆಯ ಎಲ್ಲ ಕ್ಲಾಸಿಕಲ್ ಉತ್ಪನ್ನ ಮಾತ್ರ, ಶಾಸ್ತ್ರೀಯವಾಗಿ ಗ್ರಂಥದಲ್ಲಿರುವಂಥ ಕಷಾಯಗಳು, ಚೂರ್ಣ, ಆಮೇಲೆ ಎಣ್ಣೆ, ತೈಲ, ಘೃತ, ಆಮೇಲೆ ಲೇಹ, ಹೀಗೆಲ್ಲ ಕೆಲವು ಉತ್ಪನ್ನಗಳು ನಾವು ಮಾಡ್ತೇವೆ. ಮಾತ್ರೆಗಳು ನಾವು ಮಾತ್ರೆ ಹೇಳಿ ನಮ್ಮಲ್ಲಿ ಗುಗ್ಗುಳು ಹೇಳ್ತೇವೆ ಹೆಚ್ಚಾಗಿ ನಮ್ಮಲ್ಲಿ, ನಮ್ಮಲ್ಲೇ ಮಾಡ್ತೇವೆ ನಾವು. ಅದು ನಾವು ಅದರಲ್ಲಿ ಹುಡಿ ಮಾಡಲಿಕ್ಕೆ ಒಂದು ಮಿಷನ್ ಇಟ್ಕೊಂಡಿದ್ದೇವೆ, ಪಲ್ವರೈಸ್ ಅದು ಹಾಗೆಲ್ಲ. ನಮ್ಮ ನಿಮಗೆ ಸಹಾಯಕ್ಕೆ ಜನರು ಸಹಾಯಕ್ಕೆ 3 ಮಂದಿ ಇದ್ದಾರೆ. ಇದಲ್ಲದೆ ನಿಮ್ಮ ಆಯುರ್ವೇದಿಕ್ ಇದರಲ್ಲಿ ಬೇರೆ ಯಾವ ರೀತಿಯ ಔಷಧಿಯ ಇದಿದೆ? ನಾವಿದು ಈ ಉತ್ಪನ್ನ ಮಾಡಿದ ಬಳಕೆ ಇದನ್ನು ಬಳಕೆ ನಮ್ಮದೇ ಒಂದು ಪಂಚಕರ್ಮ ಸೆಂಟರ್ ಇದೆ, ಒಂದು ಔಟ್ ಪೇಷಂಟ್ ಅಡ್ಮಿಷನ್ ಇಲ್ಲ, ಔಟ್ ಪೇಷಂಟ್ ಮಾತ್ರ ನೋಡಿದ್ವಿ ನಾವು. ಅಲ್ಲಿ ಪಂಚಕರ್ಮದ ಬೇರೆ ಬೇರೆ ಚಿಕಿತ್ಸೆಗಳು ಮಾಡ್ತೇವೆ. ಇಲ್ಲಿ ತಯಾರು ಮಾಡಿದ ಎಣ್ಣೆ ಮತ್ತು ಕಷಾಯಗಳು ಮತ್ತು ಅಂಥದ್ದೆಲ್ಲ ಅಲ್ಲಿ ನಮಗೆ ಸ್ವಲ್ಪ ಬಳಕೆಗೆ ತುಂಬ ಬರ್ತದೆ, ಅಲ್ಲಿ ಸ್ವಲ್ಪ ಫಲಿತಾಂಶವೂ ಜಾಸ್ತಿ ಇದೆ. ನಾವೇ ತಯಾರಿ ಮಾಡುವಾಗ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಆಗುತ್ತೆ, ಎಣ್ಣೆಗಳಲ್ಲಿ ಕಷಾಯಗಳಲ್ಲಿ ಹೆಚ್ಚು ಜನರಿಗೆ ಹೆಚ್ಚು ಅದೇ ಆಗ್ತದೆ. ಮತ್ತು ಅಲ್ಲಿ ಫಲಿತಾಂಶ ಜಾಸ್ತಿ ಬರುವಾಗ ನಮಗೆ ಭರವಸೆ ಜಾಸ್ತಿ ಇರುತ್ತೆ, ನಮಗೆ ಇರುತ್ತೆ ಪೇಷಂಟ್. ಬೇರೆ ಏನಾದರೂ ವ್ಯತ್ಯಾಸ ಮಾಡಬೇಕಿದ್ರು ಗೊತ್ತಾಗ್ತದೆ. ಹೌದೌದು, ನಾವೇ ಉಸ್ತುವಾರಿ ನೋಡ್ತಾ ಇರುವಾಗ ತಯಾರಿಯಲ್ಲಿ ಬಳಕೆಯಲ್ಲಿ ಎಲ್ಲ. ಈ ಆಯುರ್ವೇದಿಕ್ ಸಸ್ಯಗಳಲ್ಲದೆ ನಿಮ್ಮ ಒಂದು ಕೃಷಿಯಲ್ಲಿ ಬೇರೆ ಯಾವ ರೀತಿಯ ಕೃಷಿಯನ್ನು ಅಳವಡಿಸಿಕೊಂಡಿದ್ದೀರಿ? ನಾವು ಹೇಳಿದ್ರೆ ಬೇರೆ ಕೃಷಿ ಒಟ್ಟಿಗೆ ನಾವು ಆಯುರ್ವೇದದ ಬಳಕೆಯನ್ನು ಜಾಸ್ತಿ ಮಾಡಿದ್ದು. ಹೌದು, ನಮಗೆ ಜಾಸ್ತಿ ಇದ್ದದ್ದು ಅಡಿಕೆ, ತೆಂಗು, ಕಾಳುಮೆಣಸು, ಮತ್ತೆ ಕೆಲವು ಖಾಲಿ ಜಾಗಗಳಲ್ಲಿ ಹೀಗೆ ಆಯುರ್ವೇದ ಔಷಧೀಯ ಗಿಡಗಳನ್ನಿಟ್ಟು ಬೆಳೆಸಿದ್ದೇವೆ. ಜಾಯಿಕಾಯಿ ಕೂಡ ಮಾಡ್ತಾ ಇದ್ದೇವೆ, ಒಂದು ದೊಡ್ಡ ಒಂದು ಬಂದಿಲ್ಲ 100-150 ಗಿಡ ಇದೆ ಈಗ. ಅದರ ಇದು ಹೇಗೆ ಸರ್? ಅದು ಅಂದ್ರೆ ಅದರ ಕೊಯ್ಲಾಗಲಿ ಅದು ಸಾಧಾರಣ ಜೂನ್ ಜುಲೈ ಆಗ ಶುರುವಾಗುತ್ತೆ. ಎಷ್ಟು ವರ್ಷಗಳಾದ್ರು ಈಗ? ಈಗೊಂದು 5-6 ವರ್ಷ ಆಯ್ತು, ಈಗ ಒಳ್ಳೆ ಬೆಳೆ ಬರಲಿಕ್ಕೆ ಬೆಳೆ ಶುರುವಾಗಿದೆ, ಆಗ್ತಾ ಬೆಳೆ ಬರ್ತಾ ಉಂಟು. ಈಗ ಹೆಚ್ಚು ಪತ್ರೆಗೆ ಒಳ್ಳೆ ರೇಟ್ ಇದೆ, ಕೆಜಿಗೆ 1,000 1,500 ವರೆಗೆ ಹೋಗುತ್ತೆ. ಅದರ ಕೊಯ್ಲಿಂದ ಆರಂಭವಾಗಿ ಅದು ಹೇಗಿರ್ತದೆ? ಕೊಯ್ಲಿಂದ ನಾವು ಮಳೆಗಾಲದಲ್ಲಿ ಬರುವ ಕಾರಣ ಅದರ ಜಾಗರೂಕತೆ ಜಾಸ್ತಿ ಬೇಕಾಗುತ್ತೆ, ಅದರ ಫಂಗಸ್ ಬೇಗ ಬರುತ್ತೆ. ಅದು ಮಳೆಗಾಲದಲ್ಲಿ ನಮ್ಮಲ್ಲಿ ಡ್ರೈಯರ್ ಇದೆ, ಇಲೆಕ್ಟ್ರಿಕ್ ಡ್ರೈಯರ್ ಇರುವ ಕಾರಣ ನಮ್ಮ ಔಷಧಿ ತಯಾರಿಗೆ ಉಪಯೋಗ ಮಾಡುವ ಇದು ಇದೆ, ಡ್ರೈಯರ್ ಇಲೆಕ್ಟ್ರಿಕ್ ಡ್ರೈಯರ್ ಇದೆ. ಆದ ಕಾರಣ ದೊಡ್ಡ ಸಮಸ್ಯೆ ಬರೋದಿಲ್ಲ, ಇಲ್ಲದವರಿಗೆ ಕಷ್ಟ ಆಗುತ್ತೆ. ಅದು ತುಂಬ ಈ ಮಳೆಗಾಲದಲ್ಲಿ ನಾವು ಈ ಬೂಸುರು ಬೂಸುರು ಬರೋದು ಹೇಳ್ತೇವೆ, ಬೇಗ ಬರುತ್ತೆ ಅದು. ಹೌದೌದು, ಅದು ತುಂಬ ಇದು ಜಾಸ್ತಿ ಇರುವಾಗ ನಮಗೆ ಸಾಕಾಗೋದಿಲ್ಲ, ಡ್ರೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಜಾಯಿಕಾಯಿ ಅದು ತುಂಬ ಪ್ರೊಸೆಸ್ ಅಂತ ಇಲ್ಲ, ನಾವು ಅದನ್ನು ಅದರ ಅಂತ ಕಾಯಿಯನ್ನು ತುಂಡು ಮಾಡಿ ಅದರ ಪತ್ರೆಯನ್ನು ತೆಗೆಯುವ ಒಂದು ಕ್ರಮ ಇದೆ. ಅದು ನಾವು ಸ್ವಲ್ಪ ಜಾಗರೂಕತೆಯಲ್ಲಿ ತೆಗಿಬೇಕು, ಅದು ನಮಗೆ ಒಳ್ಳೆ ರೇಟ್ ಸಿಗಬೇಕಿದ್ರೆ ಅದು ತುಂಡಾಗಬಾರ್ದು, ಅದು ಹುಡಿ ಹುಡಿ ಆಗಬಾರ್ದು, ಸರಿ ಈ ಪೀಲ್ ಆಗಿ ಬರಬೇಕು. ನಾವು ಪೀಲಿಂಗ್ ಅಂತ ಹೇಳ್ತೇವಲ್ಲ, ಆ ಥರ ಬಂದು ಡ್ರೈ ಮಾಡಿ ಡ್ರೈಯರ್ಲ್ಲಿ ಹಾಕಿ ಒಣಗಿಸಿದರೆ ನಮಗೆ ಒಳ್ಳೆ ಅದು ತುಂಡು ತುಂಡಾದರೆ ಅದಕ್ಕೆ ಅವರು ತುಂಬ ರೇಟ್ ಕಡಿಮೆ ಇಡ್ತಾರೆ. ಬಿದ್ದದನ್ನು ಹೆಕ್ಕೋದು ಕೊಯ್ಯುತ್ತೇವೆ ನಾವು, ನಮಗೆ ಸ್ವಲ್ಪ ತುಂಬ ಅದು ಮರದಲ್ಲಿ ಒಡಿತದೆ, ಪಕ್ವಾದ ಕೂಡಲೇ ಅದು ಒಡಿತದೆ, ತುಂಬ ಹೊಡೆದಿದ್ರೆ ನಾವು ಕೊಯ್ತೇವೆ, ಇಲ್ಲ ನಾವು ಬಿದ್ದದನ್ನೇ ಹಾಕೋದು ಜಾಸ್ತಿ ಗಮನಿಸ್ತಾ ಇರಬೇಕು. ಮಳೆಗಾಲ ಇಲ್ಲಾಂದರೆ ಬಿದ್ದದ ಆಮೇಲೆ ಕೊಳ್ತು ಹೋಗುತ್ತೆ, ಮಳೆ ಟೈಮಲ್ಲಿ ಆಗುವಾಗ ಪತ್ರ ಬೇಗ ಕೊಳಿತದೆ, ಅದರ ಬೀಜ ಏನಾಗುವುದಿಲ್ಲ. ಅದನ್ನು ಒಣಗಿಸಿ ಹಾಗೆ ಮಾರೋದು, ಒಣಗಿಸಿ ಮಾರೋದು, ಮತ್ತೆ ನಮಗೆ ಸ್ಟಾಕ್ ಇಡ್ಬೋದು ರೇಟ್ ಬರುವ ಕೊಡುವ ಹಾಗೆ, ಅದಕ್ಕೆ ಕೂಡ ಒಳ್ಳೆ ಜಾಗರೂಕತೆ ಬೇಕು, ಇಲ್ಲಾಂದ್ರೆ ಅದು ಇದೇ ಫಂಗಸ್ ಬರ್ತದೆ. ಈಗ ಒಂದು ಮರದಲ್ಲಿ ಸಾಮಾನ್ಯ ಒಂದು ಎಷ್ಟು ಜಾಯಿಕಾಯಿಗಳು ಹೇಳ್ಬೋದು? ಬೀಜ ಹೇಳೋದಿದ್ರೆ ಒಂದು 2-3 ಕೆಜಿ ಬರ್ಬೋದು, ಒಣಗುವಾಗ ಬರ್ಬೋದು. ಸಾಮಾನ್ಯ ಮಳೆಗಾಲದಲ್ಲಿ ಆರಂಭವಾಗಿ ಅದು ಎಷ್ಟು ಸಮಯದ ತನಕ ಇರುತ್ತೆ? ಅದೊಂದು ಇರುತ್ತೆ, ಅದೊಂದು ಸಾಧಾರಣ ಒಂದು ಜೂನ್ ಶುರುವಾದ್ರೆ ಒಂದು ಆಗಸ್ಟ್ ವರೆಗೆ ಇರುತ್ತೆ, ಮತ್ತೆ ಅವರವರ ಜಾಗ ಹೊಂದಿಕೊಂಡಿರ್ಬೋದು, ನಮ್ಮಲ್ಲಿ ಹಾಗೆ ಇದೆ ಹವಾಮಾನ. ಮತ್ತೆ ಇದಕ್ಕೆ ನೀರು, ನೀರಾವರಿ ನಮಗೆ ತೋಟದೊಟ್ಟಿಗೆ ಹೋಗುತ್ತೆ, ಅಡಿಕೆ ತೋಟದ ಮಧ್ಯೆ ಇರೋದು, ಅದರೊಟ್ಟಿಗೆ ಕೊಡ್ತೇವೆ ನೀರು, ಹೇಗೆ ಹೋಗುತ್ತೆ ಸ್ಪ್ರಿಂಕ್ಲರ್ ಅಲ್ಲಿ ಹೋಗಿ ಕೊಕ್ಕೋ ಕಲ ಸಿಕ್ಕಿದಾಗ ಸಪರೇಟ್ ಹಾಕ್ತೇವೆ ಬುಡಕ್ಕೆ, ಒಂದು ಸಲ ಎರಡು ಸಲ ಹಾಗೆ. ಅದು ಸಾಧಾರಣ ತುಂಬ ಎತ್ತರ ಬೆಳೀತದೆ, ಸಾಧಾರಣ ಒಂದು 30 ಅಡಿ ನಾವು ಮತ್ತೆ ಬೆಳೆಸಿದ ಹಾಗಿದೆ, ನೀರು ಮತ್ತೆ ಗೊಬ್ಬರ ಕೊಟ್ಟ ಹಾಗೆ. ಮತ್ತೆ ಈಗ ಕಾಳುಮೆಣಸು, ಕಾಳುಮೆಣಸು ತುಂಬ ಮಾಡಿದ್ದೇವೆ ನಾವು, ಒಂದು 2-3 ಸಾವಿರ ಬಳ್ಳಿ ಮಾಡಿದ್ದೇವೆ, ನಮ್ಮ ಅಡಿಕೆ ಇರುವ ಅಡಿಕೆ ಮರಕ್ಕೆಲ್ಲ ಬಿಡ್ತಾ ಇದ್ದೇವೆ. ನಾವು ತುಂಬ ಬೇರೆ ಬೇರೆ ತಳಿ ಮಾಡಿದ್ದೇವೆ, ಹೆಚ್ಚಾಗಿ ಪನಿಯೂರು 1, 2, 5, 9, ಮತ್ತೆ ಈಗ ಹೊಸ ಕೆಲವು ತಳಿಗಳು ತಂದು ಇಟ್ಟಿದ್ದೇವೆ. ಹೌದೌದು, ನಮಗೆ ಅದು ರೋಗ ಕಡಿಮೆ ಇರುವ ತಳಿಯನ್ನು ನಾವು ನೋಡ್ತಾ ಇದ್ದೇವೆ, ಇಲ್ಲಾಂದ್ರೆ ಅದು ಮೇಂಟೆನೆನ್ಸ್ ತುಂಬ. ಈಗ ಒಂದು ಚಂದ್ರಾಳಿ ತಂದಿದ್ದೇವೆ, ಅದೀಗ ಹೊಸ ಇದು ಡಿಸೀಸ್ ಫ್ರೀ ಅಲ್ಲ ಕಡಿಮೆ ಅಂತ ಹೇಳ್ತಾರೆ, ಮತ್ತೆ ಸಿಗಂಧಿನಿ ಮತ್ತೆ ಕುಂಭಕ್ಕಲ್ ಅದು ರೋಗ ಕಡಿಮೆ ಹೇಳ್ತಾರೆ, ತಂದು ನಾಟಿ ಮಾಡ್ತಾ ಇದ್ದೇವೆ. ಅಡಿಕೆ ಮರ ಮತ್ತೆ ಬೇರೆ ಬೇರೆ ಮರಗಳು, ಯಾವ ಮರವನ್ನು ಬಿಡ್ಲಿಕ್ಕಿಲ್ಲ, ಧೂಪ ಎಲ್ಲ ಉಂಟು, ಧೂಪ ನಟ್ಟಿದ್ದೇವೆ ನಾವು, ಇಲ್ಲೇ ಇಲ್ಲೇ ನಾವು ಹಾಕಿದ್ದೇವೆ. ಒಂದು ಪಯ್ಯಾಣಿ ಗಿಡ ಹಾಕಿದ್ದೇವೆ, ಪಯ್ಯಾಣಿ ಅಂತೇಳಿ ಈಗ ಬೊಂಡು ಬಾರಿ ಹೇಳ್ತಾರೆ ತುಳುವಲ್ಲಿ, ಅದು ನಟ್ಟಾಗಿದೆ, ಇನ್ನೊಂದು ಮೇಲೆ ಬರುವ ಅದಕ್ಕೂ ಕಾಳುಮೆಣಸು ಕೊಡುದು. ಮತ್ತೆ PVC ಪೈಪಲ್ಲಿ ಶುರು ಮಾಡಿದ್ದಾರೆ, ಈಗ ಎಲ್ಲ ಅದೊಂದು ಶುರು ಮಾಡಿದ್ದಾರೆ, PVC ಮತ್ತೆ ಸಿಮೆಂಟ್ ಪೋಲು ಇದೆಲ್ಲ ಸ್ವಲ್ಪ ಸ್ವಲ್ಪ ಒಂದು 50-50. ರೋಗಬಾಧೆ ಇದೆಯಾ? ರೋಗಬಾಧೆ ಇದೆ ಈ ಸಲ ಮಳೆಗಾಲದಲ್ಲಿ, ನನಗೆ ಇಷ್ಟುವರೆಗೆ ಇರಲಿಲ್ಲ, 7-8-10 ವರ್ಷ 1-2-4 ಬಳ್ಳಿ ಹೋಗ್ತಾ ಇತ್ತು, ಇವತ್ತು ಒಂದು 100 ಬಳ್ಳಿ ಹೋಯ್ತು ಮೆಣಸು, ನೆಟ್ಟಾಯ್ತು. ನಾವು ಅದು ಒಂದು ಕಡೆ ಸಾಯುವಾಗ ಒಂದು ಕಡೆ ನಡಬೇಕು, ನಮಗೆ ಅನುಭವದವರು ಹೇಳಿಕೊಟ್ಟಿದ್ದಾರೆ, ಅದು ಕಾಳುಮೆಣಸು ಮತ್ತೆ ಸಂರಕ್ಷಣೆ ಸ್ವಲ್ಪ ನಾವು ಆ ಕಡೆ ಗಮನ ಕೊಡದಿದ್ರೆ ಈ ಕಡೆ ಹೋಗ್ತದೆ, ನಾವು ನಮ್ಮ ವೃತ್ತಿಯ ಒತ್ತಡದಲ್ಲಿ ನೋಡದೇ ಕೂತ್ರೆ ಹಾಗೆ ಆಗ್ತದೆ. ಈಗ ನೀವು ಹೊಸ ಹೊಸತನ್ನು ಪರೀಕ್ಷೆ ಮಾಡ್ತೀರಲ್ಲ, ಆಗ ಎಷ್ಟು ಬಳ್ಳಿಗಳನ್ನು ಪರೀಕ್ಷೆಗೆ ಇದು ಮಾಡ್ತೀರಿ? ಅಂದ್ರೆ ಈಗ ಚಂದ್ರ ತಳಿ ಅಂತ ಹೇಳಿದ್ರಿ, ಅದನ್ನ ಹಾಕುವಾಗ ಎಷ್ಟು ಹಾಕ್ತೀರಿ ಆರಂಭದಲ್ಲಿ? ಅದು ನಾನು ಸಾಧಾರಣ ಒಂದು 200-250 ಗಿಡ ತಂದಿದ್ದೇನೆ. ಅದು ಸಾಮಾನ್ಯ ಎಷ್ಟು ವರ್ಷದಲ್ಲಿ ಬರಬಹುದಂತೆ? 3 ವರ್ಷ ಹೆಚ್ಚಾಗಿ ನಾನು ನೋಡಿದ್ರೆ 3 ವರ್ಷ ಎಲ್ಲ ಸಾಮಾನ್ಯ ಹಾಗೆ ಬರುತ್ತೆ. ಅದು ಒಂದು ಬುಡಕ್ಕೆ 2-2 ಗಿಡ ಕೊಡ್ತೇವೆ, ಮತ್ತೆ ನಮ್ಮ ಅದು ಆಯುರ್ವೇದ ಬಳಕೆಯಲ್ಲೂ ಇದೆ. ಕಾಳುಮೆಣಸು ಹೇಳೋದು ನಮ್ಮ ತ್ರಿಕಾಟು ಹೊಳದಲ್ಲಿ ಮೇನು ಕಾಳುಮೆಣಸು, ತ್ರಿಕಾಟು ಹೊಳೆದ ಶುಂಠಿ ಕಾಳುಮೆಣಸು ಹಿಪ್ಪಲಿ, ಹಿಪ್ಪಲಿ ಸಣ್ಣ ಮಟ್ಟಿಗೆ ಉಂಟದ್ದು, ಕೃಷಿ ಆಗಿಲ್ಲ. ಇವಾಗ ಕಾಳುಮೆಣಸಿಗೆ ಬರುವ ರೋಗಕ್ಕೆ ಯಾವ ರೀತಿ ಅದಕ್ಕೆ ನಿಯಂತ್ರಣ ಮಾಡಬಹುದು, ಯಾವ ರೀತಿ ಔಷಧಿಯನ್ನು ನೀವು ಹಾಕ್ತೀರಿ? ಕಾಳುಮೆಣಸಲ್ಲಿ ರೋಗ ಬರದಾಗೆ ನೋಡಿದ್ರೆ ಒಳ್ಳೇದು, ನಾವು ಪ್ರಿವೆನ್ಷನ್ ಈಸ್ ಬೆಟರ್. ನಾವು ರೋಗ ಬಂದ ಮೇಲೆ ಅದನ್ನು ಹತೋಟಿ ಮಾಡೋದು ಬಹಳ ಕಷ್ಟ, ಅದು ಯೆಲ್ಲೋ ವಿಲ್ಟ್ ಮತ್ತೆ ಬ್ಲ್ಯಾಕ್ ಸ್ಪಾಟ್ ಹಾಗೆಲ್ಲ ಬರುತ್ತೆ. ಮುಂಚೆಯೇ ನಾವು ಮಳೆಗಾಲದ ಆರಂಭದಲ್ಲೇ ನೀರು ನಿಲ್ಲದ ಹಾಗೆ ಮಾಡೋದು, ಮತ್ತೆ ಈಗೆಲ್ಲ ಕೆಲವು ಇದೆಲ್ಲ ಶುರು ಮಾಡಿದ್ದಾರೆ, ಯಾವುದು ಸುಡೋಮೊನಾಸ್ ಹಾಗೆ ಮತ್ತೆ ಟ್ರೈಕೋಡರ್ಮ ಇಂಥದ್ದೆಲ್ಲ ಹಾಕಿ ಅದು ರೋಗ ನಿರೋಧಕ ಅಲ್ಲ ನೆಡುವ ತೋಟಕ್ಕೆಲ್ಲ ಹಾಕ್ತಾರೆ, ಈಗ ಹಾಕೋದು ಒಳ್ಳೇದು ಅಂತ ಈಗ ವಿಜ್ಞಾನಿಗಳ ಒಂದು ಸಲಹೆ. ಟ್ರೈಕೋಡರ್ಮ ಸುಡೋಮೊನಾಸ್ ಮತ್ತೆ ಹಾಗೆಲ್ಲ ಬರುತ್ತೆ, ಅದು ಹಾಕಿದ್ರೆ ಈ ರೋಗವನ್ನು ತಡೆಗಟ್ಬೋದು, ಬಾರದ ಹಾಗೆ ಮಾಡ್ಬೋದು. ಬಂದ ಮೇಲೆ ಮತ್ತೆ ಈಗ ಬೋರ್ಡ್ ಎಲ್ಲ ಬಿಡ್ತಾರೆ, ಮತ್ತೆ ಅದಕ್ಕಿಂತ ಹೈ ಹೋಗ್ತಾರೆ ತುಂಬ ಇದು ಮೀರಿದ್ರೆ. ಕೆಲವೆಲ್ಲ ಯಾವುದು ಫಂಗಿಸೈಡ್ ಮತ್ತೆ ಕೆಲವೆಲ್ಲ ಬರುತ್ತೆ, ಉಪಯೋಗ ಮಾಡಬೇಕಾಗಿ ಬರ್ತದೆ. ಈ ಸಲ ಬಂದಿದೆ, ಅದೇ 100 ಅಂತ ಹೇಳಿದ್ರಲ್ಲ. ಅದು ಪ್ರಯೋಜನ ಬೀರಲಿಲ್ಲ. ಮತ್ತೆ ಈಗ ಇನ್ನು ಹೋದ ಕಡೆ ನಟ್ಟುಕೊಂಡು ಹೋಗುದು ಅಷ್ಟೇ. ಅದು ತುಂಬಾ ಕ್ವಿಕ್ ಬೀಳ್ತ ಎಲ್ಲ ಬಂದರೆ ನಮಗೆ ಎಂತ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ವಾರದಲ್ಲಿ ಅದು ಸ್ಲೋ ಬೀಳ್ತಾರೆ, ನಿಧಾನಕ್ಕೆ ಸ್ವಲ್ಪ. ಬ್ಲ್ಯಾಕ್ ಸ್ಪಾಟ್ ತುಂಬಾ ಹತೋಟಿ ಬಂದಿದೆ, ಅದು ನಾವು ಮೆಡಿಸಿನ್ ಅಲ್ಲಿ ನಮಗೆ ಅಂದ್ರೆ ನೀವು ಬಂದಿದೆ, ನಿಯಂತ್ರಣದಲ್ಲಿ ಇಟ್ಟಿದ್ದೇವೆ. ಅದು ಕಾಳುಮೆಣಸು ನೆಡುವ ಮೊದಲು ಯಾವ ರೀತಿಯಾದಂತಹ ವಿಧಾನವನ್ನು ಅನುಸರಿಸಬೇಕು? ಅದೇ, ಅದು ಈಗ ಎಲ್ಲ ಹೆಚ್ಚಾಗಿ ತೊಟ್ಟೆ ಗಿಡ ಅಂತ ತರ್ತಾರೆ ಎಲ್ಲರೂ. ಅದನ್ನು ಒಂದು ಸ್ವಲ್ಪ ಮಣ್ಣು ಹಾಕಿ ಎತ್ತರ ಮಾಡಿ ನೆಡುವ ಒಂದು ಕ್ರಮ. ಅದು ಯಾಕೆ ನೀರು ನಿಲ್ಲಬಾರ್ದು ಅಂತೇಳಿ ಸ್ವಲ್ಪ ಏನಾದರೂ ಮಿಕ್ಸ್ ಮಾಡಿ, ಯಾವುದು ಸಣ್ಣ ಮಟ್ಟಿನ ಫರ್ಟಿಲೈಸರ್, ಈಗ ಸೋಡೋಮೊನಸು ಇದೆಲ್ಲ ಮಿಕ್ಸ್ ಮಾಡ್ತಾರೆ. ಟ್ರೈಕೋಡರ್ಮಲ್ ಮಿಕ್ಸ್ ಮಾಡಿ ಸುರುವಿಗೆ ನಡುವಾಗಲೇ ಹಾಕಿ ನಟ್ಟರೆ ಅದು ರೋಗ ನಿರೋಧಕ ಅದಕ್ಕೆ ಹೆಚ್ಚು ಬರುತ್ತೆ. ಸ್ವಲ್ಪ ಮಣ್ಣನ್ನು ನಾವು ಹೀಗೆ ಒಂದು ಗುಡ್ಡೆಯಾಗಿ ಮಾಡಿ, ಒಂದು ಏರುಮುಡಿಯಾಗಿ ಮಾಡಿ ನಟ್ಟು ಸ್ವಲ್ಪ ಬಿಸಿಲು ಇದು ಜಾಸ್ತಿ ಬೀಳದಾಗೆ ಪ್ರೊಟೆಕ್ಷನ್ ಕೊಟ್ಟು ಮತ್ತು ಕಾಲಕಾಲಕ್ಕೆ ನೀರು ಹೀಗೆ ಕೊಟ್ಟುಕೊಂಡಿದ್ದರೆ ಒಳ್ಳೆಯ ಒಂದು ನಮಗೆ ಉಪ ಬೆಳೆಯಾಗಿ ನಮಗೆ ಅದು. ಕೆಲವರಿಗೆ ಅದನ್ನು ಮೇನ್ ಬೆಳೆಯಾಗಿ ಮಾಡ್ತಾ ಇದ್ದಾರೆ. ಈಗ ಒಂದು 6 ತಿಂಗಳಿಂದ ಭಾರಿ ಒಂದು ಕಾಳುಮೆಣಸಿನ ಪ್ರಚಾರ ಆಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದಲ್ಲದೆ ಅಡಿಕೆ ತೆಂಗುಗಳ ಬಗ್ಗೆ ನಿಮ್ಮ ಕೃಷಿಯ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಡಿಕೆ ಕೃಷಿ ಹೇಳಿದ್ರೆ ನಾವು ಪರಂಪರಾಗತವಾಗಿ ಶುರು ಮಾಡಿದ್ದು, ಸುರುವಿಗೆ ತಂದೆಯದು ತಂದೆಯ ಕಾಲದಲ್ಲ ಇತ್ತು. ಆಮೇಲೆ ಸ್ವಲ್ಪ ಈಗ ಅಭಿವೃದ್ಧಿ ಮಾಡಿದ್ದೇವೆ, ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ತಳಿಯ ಪ್ರಯೋಗವೂ ಮಾಡಿದ್ದೇವೆ. ಅದರಲ್ಲಿ ರತ್ನಗಿರಿ ಒಂದು ಮಾಡಿದ್ದೇವೆ, ಆಮೇಲೆ ಸ್ವರ್ಣಮಂಗಳ, ಶತಮಂಗಳ, ಇಂಟರ್ಮಂಗಳ ದೊಡ್ಡ ಮಟ್ಟಿಗಿದೆ, ಮತ್ತು ಊರದ್ದು ಮಾಡಿದೆ ಸ್ವಲ್ಪ. ಹಾಗೆ ನಮಗೆ ಬೇರೆ ಬೇರೆ ತಳಿಯಲ್ಲಿ ನಮಗೆ ಅದು ಯಾವುದು ಹೇಗೆ ಸೂಕ್ತ ಅದು ನಮಗೆ ಅನುಭವಕ್ಕೆ ಬರುತ್ತೆ. ಅದರಲ್ಲಿ ಈಗ ಸ್ವಲ್ಪ ಮಾರುಕಟ್ಟೆ ಇದೆ ಅಡಿಕೆಗೆ. ನಾವು ನಟ್ಟ ಸಮಯದಲ್ಲಿ ಮಾರುಕಟ್ಟೆ ಇದ್ದ ಕಾರಣ ಆ ಕೃಷಿಯಲ್ಲಿ ಸೋಲಿಲ್ಲ. ಹಾಗೆ ನಮಗೆ ಇನ್ನು ಮುಂದೆ ಅದನ್ನು ವಿಸ್ತರಿಸುವ ನಮಗೆ ಒಂದು ಭರವಸೆ ಬರ್ತದೆ. ಹಾಗೆ ಈಗ ಹಾಕಿದ ಅಡಿಕೆಯಲ್ಲಿ ನಮಗೆ ಕೆಲವು ತಳಿ ಒಳ್ಳೆ ನಮಗೆ ರತ್ನಗಿರಿ ಮತ್ತು ಈ ಸೈಗಾನ್ ಸ್ವರ್ಣಮಂಗಳ ಅದೆಲ್ಲ ತುಂಬ ಅದರಲ್ಲಿ ನಮಗೆ ಬೆಳೆ ಜಾಸ್ತಿ ಇಳಿ ಕಾಣ್ತದೆ. ಹಾಗೆ ಇವಾಗ ನಿಮ್ಮಲ್ಲಿ ಅಂದ್ರೆ ಆಯುರ್ವೇದಿಕ್ ವೈದ್ಯರಾಗಿದ್ದುಕೊಂಡು ಅದರಲ್ಲೂ ಕೃಷಿ ಮಾಡ್ತಾ ಇದ್ದೀವಿ, ಹರ್ಬಲ್ ಕೃಷಿ ಇದೆ, ಆನಂತರ ಈ ರೀತಿ ತೋಟ ಆಗ್ಲಿ, ಇದನ್ನೆಲ್ಲ ಹೇಗೆ ಸರಿದೂಗಿಸ್ತೀರಿ? ಅಂದ್ರೆ ಒಬ್ಬ ಮನುಷ್ಯನಿಗೆ ಇರೋದು 24 ಗಂಟೆ, ಅದರಲ್ಲಿ ನೀವು ವೈದ್ಯರಾಗಿ. ಅದೊಂದು ನಮಗೆ ಒಂದು ಆಸಕ್ತಿ, ನಮ್ಮ ಆಸಕ್ತಿ ಇದ್ರೆ ಈಗ ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅಂತ ನಮಗೆ ಮತ್ತೆ ಮಾರ್ಗ ಅದು ತೋರಿಸ್ತದೆ. ಯಾವುದು ನಮ್ಮ ಆಸಕ್ತಿಯೇ ಒಂದು ಮಾರ್ಗ. ಮತ್ತೆ ನಮ್ಮಲ್ಲಿ ಹೇಗೆ ಹೇಳಿದ್ರೆ ನಮಗೆ ಅಡಿಕೆಯ ಔಷಧಿಯೇ ನಮ್ಮ ಉತ್ಪನ್ನದಲ್ಲಿ ಇದೆ. ಈಗ ಪೂಗಖಂಡ ಹೇಳಿ ಒಂದು ಉತ್ಪನ್ನವೇ ಇದೆ, ಅದರಲ್ಲಿ ಅಡಿಕೆ ಮೇಯ್ನ್. ಮತ್ತೆ ನಮ್ಮ ಅರಿಷ್ಟಗಳಲ್ಲಿದೆ, ಇವನ್ ಕದಿರ ಅರಿಷ್ಟದಲ್ಲಿ ಅಡಿಕೆ ಯೂಸ್ ಮಾಡ್ತಾರೆ ಸಣ್ಣ ಪ್ರಮಾಣದಲ್ಲಿ. ಬೇರೆ ಬೇರೆ ಇದಾಗಿ ನಮಗೆ ಎಲ್ಲವೂ ನಾಸ್ತಿ ಮೂಲಂ ಅನೌಷಧ ಮಾಡಿದ್ದಾರೆ. ಯಾವುದು ನಮಗೆ ಔಷಧಿ ಅಲ್ಲದ್ದು ಯಾವುದು ಇಲ್ಲ. ಅಡಿಕೆ ತೆಂಗಿನಕಾಯಿ ಉಂಟು ನಮ್ಮಲ್ಲಿ, ಹೇಗೆ ಬೇರೆ ಕೆಲವಲ್ಲ ತೆಂಗಿನೆಣ್ಣೆ ಇಂಥದಕ್ಕೆ ನಾವು ಕೆಲವು ಉತ್ಪನ್ನಗಳು ಎಣ್ಣೆ ತೆಂಗಿನೆಣ್ಣೆಯಲ್ಲೇ ಮಾಡ್ತಾರೆ. ಹಾಗೆ ನಮಗೆ ಅದು ಕೂಡ ಔಷಧಿಯೇ, ಹಾಗಾಗಿ ನಮಗೆ ಅದರ ಬಳಿಕೆ ನಮಗೆ ಆಗ್ತದೆ ಸಣ್ಣ ಮಟ್ಟಿಗೆ. ಆದರೂ ಆಯುರ್ವೇದ ಮತ್ತು ಕೃಷಿ ಸ್ವಲ್ಪ ಹೊಂದಿಕೊಂಡಿರುವಂಥ ಒಂದು ವಿಭಾಗ ವಿಭಾಗ ಹೌದು. ಅದು ಆಹಾರವೇ ನಮ್ಮ ಕೆಲವು ಔಷಧಿ. ಹಾಗೆ ಆ ಥರ ಇರುವಾಗ ನಮ್ಮ ಇದು ತುಂಬ ಬಳಕೆಗೆ ಬರ್ತದೆ. ಹಾಗೆ ನಮ್ಮ ಆಸಕ್ತಿಯೊಂದಿಗೆ ಹೋಗ್ತದೆ ಅಷ್ಟೇ. ಯಾವುದೇ ಕೃಷಿ ಆದರೂ ಕೂಡ ಅದು ನಮಗೆ ಲಾಭ ತಂದು ಕೊಡುವ ನಮಗೆ ಧೈರ್ಯ ಬರುತ್ತೆ. ಆಯುರ್ವೇದಿಕ್ ವೈದ್ಯರಾಗಿದ್ದುಕೊಂಡು ಕೃಷಿಕರು ಆಗಿದ್ದುಕೊಂಡು ನಿಮ್ಮ ಮುಂದಿನ ಯೋಜನೆಗಳಿವು ಏನು? ಮುಂದಿನ ಯೋಜನೆ ಹೇಳಿದ್ರೆ ನಮಗೊಂದು ಆಯುರ್ವೇದದ ಒಂದು ಒಂದು ಆಸ್ಪತ್ರೆ ಹಾಗೆ ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡುವಳ್ಳಿ ಉಂಟು. ಎಲ್ಲದಕ್ಕೂ ಬಂಡವಾಳ ದುಡ್ಡೆ, ಹಾಗೆ ಅದನ್ನು ನೋಡಿಕೊಂಡು ಮುಂದೆ ಅಡ್ಮಿಷನ್ ಮಾಡುವಂಥದ್ದು ಸ್ವಲ್ಪ ಜಾಗ ಇದೆ. ಮುಂದೆ ನಮಗೆ ಅವಕಾಶ ಸಿಕ್ಕಿದ್ರೆ ಮಾಡುವ ಹಾಳಿದೆ. ಅಡ್ಮಿಷನ್ ಮಾಡಿ ಗುಣಪಡಿಸಲಾಗದ ಕೆಲವು ರೋಗಗಳಿಗೆ ಅಂಥದ್ದು ಬೇಕಾಗ್ತದೆ ಅಡ್ಮಿಷನ್ ಆಗಿ ಹಾಗೆ ಮಾಡಿ. ಮತ್ತು ತಯಾರಿ ಘಟಕವು ದೊಡ್ಡದು ಮಾಡುವ ರೀತಿಯಲ್ಲಿದೆ ನಮಗೆ ಉತ್ಪನ್ನಗಳನ್ನು ನಾವು ಹೇಗೆ. ಸಂತೋಷ ಸರ್. ರೈತ ಮಿತ್ರರೇ, ಇವರನ್ನು ಸಂಪರ್ಕಿಸಬೇಕಿದ್ದಲ್ಲಿ ಇವರ ನಂಬರ್ ಹೀಗಿದೆ: 7012733394. ಇದು ನಮ್ಮ ಸಂಪರ್ಕ ನಂಬರ್. ಕಾಡಿನ ಅಳಿವಿನ ಅನೇಕ ಅಮೂಲ್ಯ ಔಷಧಿಗಳ ಸಸ್ಯ ಪ್ರಭೇದಗಳು ನಾಶವಾಗುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ತಾವು ಔಷಧೀಯ ಸಸ್ಯ ಪ್ರಭೇದಗಳನ್ನು ಬೆಳೆಸಿ ಉಳಿಸುತ್ತಿರುವುದು ಶ್ಲಾಘನೀಯ. ನಮ್ಮ ಕೇಳುಗರಿಗೆ ಔಷಧೀಯ ಸಸ್ಯಗಳ ಕೃಷಿ ಮತ್ತು ಮಹತ್ವಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಔಷಧೀಯ ಸಸ್ಯಗಳು ಹಾಗೂ ಇತರ ಕೃಷಿ ಅನುಭವಗಳ ಕುರಿತು ಕಾಸರಗೋಡು ತಾಲೂಕು ಬದಿಯಡ್ಕದ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಕೃಷ್ಣ ಪ್ರಕಾಶ್ ಪಿರ್ಮುಖ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ.

ಕ್ವಿಂಟಲ್ಗೆ 3,800 to 4,200 ರೂಪಾಯಿ, ಆಮದು ಭತ್ತ ಕ್ವಿಂಟಲ್ಗೆ 2,350 to 2,500 ರೂಪಾಯಿ. ಬೆಲ್ಲ ಕ್ವಿಂಟಲ್ಗೆ 4,650 to 5,200 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಲ್ಗೆ 4,500 to 5,000, ಕಪ್ಪು ಬೆಲ್ಲ ಕ್ವಿಂಟಲ್ಗೆ 5,000 to 5,500 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 17,000 to 24,000, ಕಾಳು ಮೆಣಸು ಕ್ವಿಂಟಲ್ಗೆ 13,500 to 67,000 ರೂಪಾಯಿ, ಗೇರು ಬೀಜ ಕಚ್ಚಾ ಕ್ವಿಂಟಲ್ಗೆ 12,800 to 14,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 4,800 to 6,500 ರೂಪಾಯಿ, ಕದಳಿ ಕ್ವಿಂಟಲ್ಗೆ 5,800 to 7,000, ಗಾಳಿ ಕ್ವಿಂಟಲ್ಗೆ 6,000 to 6,500 ರೂಪಾಯಿ, ನೇಂದ್ರಬಾಳೆ ಕ್ವಿಂಟಲ್ಗೆ 7,000 to 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಕೇಳುಗರೆ, ಈಗ ಮೌನೇಶ್ ಕುಮಾರ್ ಛಾವಣಿ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಪುರಂದರದಾಸರ ಕೀರ್ತನೆ ತೇಲಿಸೋ ಇಲ್ಲ ಮುಳುಗಿಸೋ. ನಿನ್ನ ಪಾದಕ್ಕೆ ಬಿದ್ದೇನೋ, ಪಾದಕ್ಕೆ ಬಿದ್ದೇನೋ ಪರಮ ಕೃಪಾಳು, ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ. ಸತಿಸುತ ಧನದಾಸೆಯಂತೆಂಬ ಮೋಹದಿ, ಸತಿಸುತ ಧನದಾಸೆಯಂತೆಂಬ ಮೋಹದಿ ಹಿತದಿಂದ ಅತಿನೊಂದು ಬೆಂಡಾದೇನೋ, ಹಿತದಿಂದ ಅತಿನೊಂದು ಬೆಂಡಾದೇನೋ ಗತಿಗೊಡುವರ ಕಾಣೆ ಮತಿಯ ಪಾಲಿಸು ಲಕ್ಷ್ಮೀ, ಗತಿಗೊಡುವರ ಕಾಣೆ ಮತಿಯ ಪಾಲಿಸು ಲಕ್ಷ್ಮೀ, ಪತಿ ನಿನ್ನ ಚರಣದ ಸ್ಮರಣೆ ಇತ್ತೆನಗೆ, ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ. ಜರೆ ರೋಗ ದಾರಿದ್ರ್ಯ ಕಶ್ಮಲವ್ಯಂತ್ಯಂಬ, ಜರೆ ರೋಗ ದಾರಿದ್ರ್ಯ ಕಶ್ಮಲವ್ಯಂತ್ಯಂಬ ಶರಧಿಯೊಳಗೆ ಬಿದ್ದು ಮುಳುಗಿದೇನೋ, ಶರಧಿಯೊಳಗೆ ಬಿದ್ದು ಮುಳುಗಿದೇನೋ ಸ್ಥಿರವಲ್ಲ ಈ ದೇಹ ನೆರೆ ನಂಬಿದೆನೋ ನಿನ್ನ, ಸ್ಥಿರವಲ್ಲ ಈ ದೇಹ ನೆರೆ ನಂಬಿದೆನೋ ನಿನ್ನ, ಕರುಣಾ ಭಯವಿತ್ತು ಪಾಲಿಸೋ ಹರಿಯೇ, ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ. ದೋಷವುಳ್ಳವ ನಾನು ಭಾಷೆಯುಳ್ಳವ ನೀನು, ದೋಷವುಳ್ಳವ ನಾನು ಭಾಷೆಯುಳ್ಳವ ನೀನು, ಮೋಸ ಹೋದೆನು ಭಕ್ತಿ ರಸವ ಬಿಟ್ಟು, ಮೋಸ ಹೋದೆನು ಭಕ್ತಿ ರಸವ ಬಿಟ್ಟು, ಶೇಷ ಶಯನ ಶ್ರೀ ಪುರಂದರ ವಿಠಲನ ವಿಠಲ ವಿಠಲ ಶೇಷ ಶಯನ ಶ್ರೀ ಪುರಂದರ ವಿಠಲನ ಶೇಷ ಶಯನ ಶ್ರೀ ಪುರಂದರ ವಿಠಲನ ದಾಸರ ಸಂಗವಿತ್ತು ಪಾಲಿಸೋ ಹರಿಯೇ ದಾಸರ ಸಂಗವಿತ್ತು ಪಾಲಿಸೋ ಹರಿಯೇ ತೇಲಿಸೋ ಇಲ್ಲ ಮುಳುಗಿಸೋ ತೇಲಿಸೋ ಇಲ್ಲ ಮುಳುಗಿಸೋ ನಿನ್ನ ಪಾದಕ್ಕೆ ಬಿದ್ದೆನೋ ಪಾದಕ್ಕೆ ಬಿದ್ದೆನೋ ಪರಮ ಕೃಪಾಳು ತೇಲಿಸೋ ಇಲ್ಲ ಮುಳುಗಿಸೋ ತೇಲಿಸೋ ಇಲ್ಲ ತೇಲಿಸೋ ಇಲ್ಲ ತೇಲಿಸೋ ಇಲ್ಲ ಮುಳುಗಿಸೋ ದೇವರ ದಾಸಿಮಯ್ಯ ಅವರ ರಚನೆ ರಾ